ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರೆ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೈಸರ್ಗಿಕವಾಗಿ ತೋಟಗಾರಿಕೆ ಹಾಗೂ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತು ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಅತ್ತಿಗುಪ್ಪೆಯಲ್ಲಿ ಕೃಷಿ ನಡೆಸುತ್ತಿರುವ ಬಿಸಿ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ಕೇಳುಗರೆ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿಯ ಅತ್ತಿಗುಪ್ಪೆಯ 47 ವರ್ಷದ ಬಿಸಿ ಮೋಹನ್ ಕುಮಾರ್ ಅವರು. ಬಿಸಿ ಮೋಹನ್ ಕುಮಾರ್ ಅವರು ತಮಗಿರ್ತಕ್ಕಂತಹ 8.5 ಎಕರೆ ಕೃಷಿ ಭೂಮಿಯಲ್ಲಿ ಯಶಸ್ವಿಯಾಗಿ ಕೃಷಿಯನ್ನು ನಡೆಸ್ತಾ ಇದ್ದಾರೆ. ಅದರೊಂದಿಗೆ ಕೃಷಿ ಪೂರಕ ಚಟುವಟಿಕೆಗಳಾದ ಶುದ್ಧ ಗಾಣದ ಎಣ್ಣೆಯ ತಯಾರಕರಾಗಿಯೂ ಕೂಡ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ. ಬನ್ನಿ, ಅವರ ಕೃಷಿ ಜೀವನದ ಮಾತುಗಳನ್ನು ಅವರಿಂದನೇ ಕೇಳೋಣ. ಮೋಹನ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ನಿಮ್ಮ ಕೃಷಿ ಜೀವನದ ಅನುಭವಗಳನ್ನು ಹೇಳೋದಾದರೆ, ನಿಮಗೆ 8 ವರ್ಷಗಳ ಕಾಲ ನಿಮಗೆ ಈ ಕೃಷಿ ಜೀವನದ ಅನುಭವ ಇದೆ, ಮತ್ತು ಯಾಕೆ ಕೃಷಿಯನ್ನೇ ನೀವು ಜೀವನದಲ್ಲಿ ಆಯ್ಕೆ ಮಾಡಿಕೊಂಡ್ರಿ? ಸರ್, ನಾನು ಸಂಪೂರ್ಣವಾಗಿ ಕೃಷಿನಲ್ಲಿ ತೊಡಗಿಸ್ಕೊಂಡು 12 ವರ್ಷಗಳಾಗಿದೆ. ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಪದವೀಧರ. ಏನು ವಿದ್ಯಾಭ್ಯಾಸ ಮಾಡಿದ್ರಿ? ಅರ್ಥಶಾಸ್ತ್ರದಲ್ಲಿ ನಾನು MA ಮಾಡಿದ್ದೀನಿ. ನಮ್ಮ ತಂದೆಯವರು ಕೂಡ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು, ಕಾರ್ನಗರ ಸರ್ಕಾರಿ ಜೂನಿಯರ್ ಕಾಲೇಜ್ನಲ್ಲಿದ್ದರು, ಅಲ್ಲಿಯೇ ರಿಟೈರ್ ಆದರು. ನಮ್ಮ ತಂದೆಯವರು ಒಂದು ವಿದ್ಯಾಭ್ಯಾಸ ಕೊಡಿಸಿದ್ದಾರೆ, ನಾನು ಎಲ್ಲಾದ್ರೂ ಜೀವನ ಮಾಡ್ತೀನಿ, ನಾನು ಏನಾದ್ರೂ ಮಾಡ್ತೀನಿ ಅನ್ನುವಂಥ ಶಕ್ತಿ ನನಗೆ ಮನಸ್ಸಿನಲ್ಲಿ ಆದಂಥದ್ದು ಒಂದು ಉತ್ಸಾಹ ಇತ್ತು. ಹಾಗಾಗಿ ನನ್ನ ತಂದೆಯವರು ರಿಟೈರ್ ಆದಮೇಲೆ ಅವ್ರಿಗೆ ಬೇಸರ ಆಗಬಾರ್ದು ಅಂಥೇಳಿ, ನಮ್ಮ ತಂದೆಯವರು ಭಾಳ ಕಡುಬಡತನದಿಂದ ಬಂದಂಥವರು, ಭಾಳ ಕಷ್ಟಪಟ್ಟು ತಮ್ಮ ಜೀವನವನ್ನು, ಭಾಳ ಅಂದರೆ ನಾನು ಕೆಲವು ಸಲ ಹೇಳಿರ್ತಾರೆ, ಕೆಲವು ಸಲ ಬೇರೆಯವರು ಹೇಳಿದ್ದಾರೆ, ಕೆಲವರು ತಾವು ಕೂಡ ತಮ್ಮ ತಂದೆಯವರು ಹೇಳಿದ್ದಾರೆ, ಕಡುಬಡತನದಿಂದ ಬಂದಂಥ ನನ್ನ ತಂದೆಯವರು ನಮ್ಮನ್ನೆಲ್ಲ ಸಾಕಷ್ಟು ಸುಸ್ಥಿತಿಯಲ್ಲೇ ಬೆಳೆಸಿದ್ರು, ಶಿಕ್ಷಿತರನ್ನಾಗಿ ಮಾಡಿದ್ರು. ನಿವೃತ್ತಿ ಆದ ನಂತರ ಅವ್ರಿಗೆ ಬೇಸರ ಆಗಬಾರ್ದು ಅವ್ರಿಗೆ ಅಂಥೇಳಿ, ನಮ್ಮ ಮಡ ಮರ ಗಿಡ ಇದೆಲ್ಲ ಅವ್ರಿಗೆ ಭಾಳ ಕೃಷಿಕರಾದ್ರಿಂದ ಅವ್ರಿಗೆ ತೋಟ ಮಾಡಿದ್ರೆ ಅವ್ರಿಗೊಂದು ನಿವೃತ್ತಿ ಜೀವನದಲ್ಲಿ ಆರೋಗ್ಯವಾಗಿ ಇರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಅದನ್ನು ಮಾಡಿದೆ. ಕೊನೆಗೆ ನಾನು ಅದನ್ನು ಮಾಡುವಾಗ ನನಗೆ ಅನ್ನಿಸ್ತು, ನಾನು ಯಾಕೆ ಎಲ್ಲೆಲ್ಲಿ ಹೋಗಿ ಕೆಲಸ ಮಾಡಬೇಕು, ಇಂಥ ಸಮೃದ್ಧವಾದಂಥ ಜಾಗದಲ್ಲಿ ಸಾಕ್ಷಾತ್ ದೇವರು ನೋಡದಿಲ್ಲದೆ ಇರ್ಬೋದು, ನನ್ನ ತಂದೆ ತಾಯಿಗಳೇ ನನ್ನ ದೇವರು. ನನ್ನ ಇವತ್ತಿಗೂ ಕೂಡ ನನ್ನ ಕೃಷಿ ಭೂಮಿಯನ್ನು ನಾನು ಎಷ್ಟು ಪೂಜಿಸ್ತೀನೋ ಅದರ 100 ಪಟ್ಟು ನನ್ನ ತಂದೆ ತಾಯಿಗಳನ್ನ ನಾನು ಪ್ರೀತಿಸ್ತೀನಿ. ಯಾಕೆಂದರೆ ಇವತ್ತು ನಾನು ಏನಾದರೂ ಕೃಷಿನಲ್ಲಿ ಯಶಸ್ಸು ಕಂಡಿದ್ದೀನಿ ಅಂದರೆ ದೇವರಂತಹ ನನ್ನ ತಂದೆ ತಾಯಿಗಳ ಆಶೀರ್ವಾದವೇ ನನಗೆ ಕಾರಣ. ಅವರು ನಿವೃತ್ತರಾದ ಮೇಲೆ ಅವ್ರಿಗೆ ಯಾಕೆ ಎಲ್ಲಿ ನನ್ನ ತಂದೆ ತಾಯಿಗಳನ್ನ ಇಲ್ಲಿದ್ದು ನಾನು ಎಲ್ಲೋ ಒಂದು ಕಡೆ ಕೆಲಸ ಮಾಡಿ ಅಥವಾ ದುಡ್ಡಿನ ವ್ಯಾಮೋಹ ಅಥವಾ ಇನ್ನೊಂದಂತ ಯಾಕೆ ಹಿಂದೆ ಹೋಗಿ ನಮ್ಮ ಜೀವನನ, ನಮ್ಮ ಸಂತೃಪ್ತಿಯ, ನಮ್ಮ ನೆಮ್ಮದಿನ ಕಳ್ಕೋಬೇಕು ಅಂಥೇಳಿ, ಅವರೊಟ್ಟಿಗೆ ಇರಬೇಕು, ಇಲ್ಲಿ ಏನಾದ್ರೂ ಒಂದು ಬದಲಾವಣೆ ಮಾಡ್ಕೋಬೇಕು, ನಾನು ಅಳವಡಿಸ್ಕೊಳ್ಳೋಂಥ ಕೃಷಿ ಅಟ್ಲೀಸ್ಟ್ ನನ್ನ ಅಕ್ಕಪಕ್ಕದ ಕೃಷಿಕರಿಗಾದ್ರೂ ಅದು ಸ್ಫೂರ್ತಿ ಆಗಬೇಕು, ಮತ್ತು ಅದು ನಮಗೆ ಸಮೃದ್ಧವಾದಂಥ ಆರೋಗ್ಯಕರವಾದಂಥ ಜೀವನವನ್ನು ಕೊಡಬೇಕು, ಆ ನಿಟ್ಟಿನಲ್ಲಿ ನಾವು ಯಾಕೆ ಇಲ್ಲಿರಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೃಷಿಗೆ ಬಂದೆ. ಕೃಷಿಗೆ ಬಂದ ತಕ್ಷಣವೇ ನಾನು ಮಾಡಿದ್ದೇನು ಅಂದರೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿದೆ. ಅಲ್ಲ, ಕೃಷಿಗೆ ನೀವು 12 ವರ್ಷದಿಂದ ಬಂದೆ ಅಂತ ಹೇಳಿದ್ರೆ, ವಿದ್ಯಾಭ್ಯಾಸ ಸ್ನಾತಕೋತ್ತರ MA ಅರ್ಥಶಾಸ್ತ್ರದಲ್ಲಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ ನೀವು ಬೇರೆಲ್ಲ ಎಲ್ಲಿ ಉದ್ಯೋಗಗಳನ್ನು ಕೈಗೊಂಡೆ? ನಾನು ಖಾಸಗಿ ಕಂಪ್ನಿನಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೆ. ಮತ್ತು ನಾನು ಕಾಲೇಜ್ನಲ್ಲಿ ನನ್ನನ್ನು 2 ಸಾರಿ ಕರೆದ್ರು ನನ್ನನ್ನು ಟೀಚ್ ಮಾಡಲಿಕ್ಕೆ ಅಂತ. ನಾನು ಹೆಚ್ಚು ಕಡಿಮೆ 3-5 ಸಲ ಹೋಗಿ ವಾಪಸ್ ಬಂದೆ. ನನಗೆ ಏನೋ ತೃಪ್ತಿ ಕೊಡಲಿಲ್ಲ, ನನಗೆ ಏನು ಬೇಕು ಅಂತ ಅನ್ನಿಸ್ತಿಲ್ಲ. ಆಮೇಲೆ ಬಂದ ಮೇಲೆ ನಾನು ಒಂದು 5-6 ತಿಂಗಳು ಸುಮ್ಮನೆ ಹಾಗೇ ಸುಮ್ಮನೆ ಇದ್ದೆ ಮನೆಯಲ್ಲಿ. ಏನಾದ್ರೂ ಒಂದು ಮಾಡಬೇಕು, ಏನು ಮಾಡೋದು ಅನ್ನೋ ಒಂದು ಆಲೋಚನೆಯಲ್ಲಿದ್ದಾಗ ನನಗೆ ಕಂಡದ್ದೇ ನನ್ನ ತಂದೆ ತಾಯಿ ಕೃಷಿ. ಅವರು ಉದ್ಯೋಗದಲ್ಲಿದ್ದರೂ ಕೂಡ ಅವರು ತಮ್ಮ ಪೂರಕ ಚಟುವಟಿಕೆಯಾಗಿ ಕೃಷಿಯನ್ನು ಮಾಡ್ತಾ ಇದ್ರು ತಂದೆ ತಾಯಿಗಳು. ಅವರು ಇವತ್ತಿಗೂ ಕೂಡ ಅದರಲ್ಲಿ ತೊಡಸ್ಕೊಂಡಿದ್ದಾರೆ, ಇವತ್ತು ಕೂಡ ಅವರು ಅದರಲ್ಲಿ ನಿಂತಿದ್ದಾರೆ. ನಿಮ್ಮ ತಂದೆ ತಾಯಿಯಿಂದ ನೀವು ಕೃಷಿಯನ್ನೇ ಮಾಡಬೇಕು ಅಂತ ನೀವು ಆಯ್ಕೆ ಮಾಡಿಕೊಂಡ್ರೆ, ಆದರೆ ಬಲವಂತ ಇರಲಿಲ್ವಾ ನಿಮ್ಮ ಮನೆಯಲ್ಲಿ ಬೇಡ ಬೇರೆ ಒಂದು ಉದ್ಯೋಗವನ್ನು ಪಡ್ಕೋ, ಕೃಷಿ ನಾವು ನೋಡಿದ್ದೀವಿ ಕಷ್ಟ ಇದೆ ಅಂತ ಏನು ಹೇಳಿದ್ವಾ? ಅವರು ನನಗೆ 1-2 ಸಲ ಹೇಳಿದರು, ನಿನ್ನ ಜೀವನ ಮಾಡಪ್ಪ, ನಿನಗೂ ಯಾಕೆ ಕೃಷಿ ಅಂದರೆ ತುಂಬ ಕಷ್ಟ ಇದೆ. ತೃಪ್ತಿಕರ ಜೀವನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಭಾಳ ಕಷ್ಟ ಇದೆ, ಭಾಳ ಹೋರಾಟ ಮಾಡಬೇಕು, ಭಾಳ ಬಿಸಿಲು ಮಳೆ ಗಾಳಿ ಚಳಿ ಎಂದು ಯಾವುದನ್ನು ಲೆಕ್ಕಕ್ಕಿಡದೆ ನೀವು ಅಲ್ಲಿ ದುಡಿಬೇಕು. ನಾವು ಸ್ವಲ್ಪ ಕಷ್ಟ ಇದೆ, ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ, ನೀನು ಬೇರೆ ಏನಾದ್ರೂ ಮಾಡುವಂಥ ಉದ್ದೇಶ ಇದ್ದರೆ ಅದನ್ನು ಮಾಡು, ನಾವು ಏನು ಬೇಕಾದರೂ ಸಹಕಾರ ಕೊಡ್ತೀವಿ, ಕೃಷಿ ನಿಂಗೆ ಸ್ವಲ್ಪ ಕಷ್ಟಕರ ಆಗ್ಬೋದು ಅಂತ ಹೇಳಿದರು ನನ್ನ ತಂದೆ. ಆದರೂ ಕೂಡ ನೀವು ಕೃಷಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಕೃಷಿಯಲ್ಲಿ ಇವತ್ತಿಗೆ ನೀವು ಒಂದು ಮಟ್ಟದ ಯಶಸ್ಸನ್ನು ಸಾಧಿಸಿದಿರಿ. ಖಂಡಿತ ಸರ್. ಏನೇನೆಲ್ಲ ಕೃಷಿ ಚಟುವಟಿಕೆಗಳು ಅಂದರೆ ಏನೇನೆಲ್ಲ ಕೃಷಿಯನ್ನು ನೀವು ನಿಮ್ಮ ಕೃಷಿ ಭೂಮಿಯಲ್ಲಿ ನಿರ್ವಹಿಸ್ತಾ ಇದ್ದೀರಿ, ಮತ್ತು ಯಾವೆಲ್ಲ ಬೆಳೆಗಳನ್ನು ನೀವು ಬೆಳೀತಾ ಇದ್ದೀರಿ? ಸರ್, ನಾನು ಕೃಷಿ ಮಾಡಲೇಬೇಕು ಅಂತ ಹೇಳಿ ಬಂದಾಗ ಮೊದಲನೇದಾಗಿ ನಾನು ಈ ಮೆಣಸಿನಕಾಯಿ ಬೆಳೆದೆ. ನಾನು 2012 ರಾಸಾಯನಿಕ ಮುಕ್ತವಾಗಿ ನಾನು ಮೆಣಸಿನಕಾಯಿನ ಬೆಳೆದಾಗ ನಾನು ಮಾರ್ಕೆಟ್ಗೆ ಮಾರಾಟಕ್ಕೆ ಅಂತ ತರ್ತಿದ್ದಾಗ ನನಗಿಂತ ಮುಂಚಿತವಾಗಿ 10-12 ಮೆಣಸಿನಕಾಯಿ ತಂದಿರ್ತಿದ್ರು. ಅಷ್ಟೂ ಇದ್ರೂ ಅದಕ್ಕಿಂತನೂ ಕೆಜಿಗೆ 5 ರೂಪಾಯಿ 6 ರೂಪಾಯಿ 8 ರೂಪಾಯಿ 10 ರೂಪಾಯಿವರೆಗೂ ಹೆಚ್ಚು ಬೆಲೆಯನ್ನು ಕೊಟ್ಟು ನನ್ನ ಮೆಣಸಿನಕಾಯಿಯನ್ನು ಖರೀದಿ ಮಾಡ್ತಾಯಿದ್ರು. ನನಗೆ ಮನಸ್ಸಿಗೆ ಆಗ ಅನ್ನಿಸ್ತು, ರಾಸಾಯನಿಕ ಮುಕ್ತ ಬೆಳೆಗಳು, ರಾಸಾಯನಿಕ ಮುಕ್ತ ಉತ್ಪನ್ನಗಳು, ನಾವು ಯಾವುದೇ ಮೂಲೆಯಲ್ಲಿ ಇಟ್ಕೊಂಡ್ರೂ ಅದಕ್ಕೆ ಬೆಲೆ ಇದೆ, ಅದು ಜನಗಳನ್ನ ನಮ್ಮ ಪದಾರ್ಥದ ಮುಂದಕ್ಕೆ ತಂದೇ ತರುತ್ತೆ ಅನ್ನೋದು ನನಗೆ ಆವತ್ತು ಮನವರಿಕೆ ಆಯಿತು. ನಾನು ಕೃಷಿನಲ್ಲಿ ಏನು ಮಾಡಬೇಕು ಅಂತಿದ್ದೆ ಅದು ಭಾಳ ಬಲವಾಗಿ ಬೇರೆಯವ್ರು ನಿಲ್ತು ಅವತ್ತು. ಅಂದರೆ ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೂಡ ನೀವು ಸಾವಯವನ್ನೇ ಅಳವಡಿಸ್ಕೊಂಡಿದ್ದೀರಿ. ರಾಸಾಯನಿಕ ಗೊಬ್ಬರ ಅಥವಾ ಔಷಧಿಗಳನ್ನ ನನ್ನ ಕೈಯಲ್ಲೇ ಮುಟ್ಟಿಲ್ಲ ಸರ್. ನಾನು ಇವತ್ತಿನ ತನಕ ನಮ್ಮ ಮನೆಯಲ್ಲಿ ಒಂದು ಸ್ಪ್ರೇ ಇರಲಿಲ್ಲ ಅಥವಾ ಒಂದು ಗೊಬ್ಬರದ ಚೀಲ ಇಲ್ಲ. ಯಾವುದೋ ಆಗ್ರೋ ಸೆಂಟ್ರಲ್ಲಿ ಅಥವಾ ಯಾವುದೋ ಒಂದು ಔಷಧಿ ಅಂಗಡಿ ಮುಂದೆ ನಿಂತಿರೋದನ್ನ ಯಾರೂ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದು ಒಂದು ಸವಾಲು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ರೈತನಿಗೆ, ಅದರಲ್ಲೂ ಇವತ್ತಿನ ದಿನಮಾನಗಳಲ್ಲಿ ನೀವು ಸಾವಯವವನ್ನೇ ಅಳವಡಿಸ್ಕೊಂಡಿದ್ದೀರಿ ಒಪ್ಕೊಳ್ಳೋಣ, ಅಂದರೆ ಬೆಳೆ ಬೆಳೆಯೋದಕ್ಕೆ ಗೊಬ್ಬರವನ್ನು, ಆದರೆ ಕೆಲವು ರೋಗ ರುಜಿನಗಳು ಬಂದಾಗ ಅದಕ್ಕೆ ಕೆಲವೊಂದು ಔಷಧಿಗಳನ್ನ ಸಿಂಪರಣೆ ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆ ಇದೆ. ಇಂಥದಕ್ಕೆಲ್ಲ ನೀವು ಯಾವ ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀರಿ ಹೇಳಿ ಸರ್. ನನ್ನ ಅನುಭವದ ಪ್ರಕಾರ ಇವತ್ತಿನ ತನಕ ಈಗ ಹೆಚ್ಚು ಕಡಿಮೆ 10-12 ವರ್ಷ 13 ವರ್ಷದ ಮಟ್ಟದಲ್ಲಿದ್ದೀನಿ. ನನ್ನ ಅನುಭವದ ಮಟ್ಟದಲ್ಲಿ ರೋಗ ರುಜಿನಗಳು ಅಂತ ಬರ್ತದೆ, ಕೆಲವು ಬಂದು ತಾನಾಗೆ ಹೋಗಿರ್ತವೆ. ಆದರೆ ರೋಗ ರುಜಿನಗಳು ಯಾವಾಗ ಬರ್ತವೆ, ಯಾಕೆ ಬರ್ತವೆ ಅಂದರೆ, ನೀವು ನರ್ಸರಿ ಸಸಿಗಳನ್ನ ತಂದಾಗ, ನೀವು ಹೈಬ್ರಿಡ್ ಬಿತ್ತನೆ ಬೀಜಗಳನ್ನ ನೀವು ಬಿತ್ತನೆ ಮಾಡಿದಾಗ ನಿಮಗೆ ರೋಗ ರುಜಿನಗಳು ಬರ್ತವೆ. ನೀವು ನಿಮ್ಮದೇ ಶೈಲಿಯಲ್ಲಿ ನಿಮ್ಮದೇ ಸ್ಥಳೀಯವಾಗಿ ಸಿಗುವಂತಹ ನಾಟಿ ಬೀಜಗಳನ್ನ, ದೇಶಿ ಸಸಿಗಳನ್ನ ನೀವು ತಂದಾಗ ಸಣ್ಣ ಪುಟ್ಟ ರೋಗ ರುಜಿನಗಳು ತಾವಾಗೇ ಬರ್ತವೆ, ತಾವಾಗೇ ಹೋಗ್ತವೆ. ನಿಮಗೆ ರೋಗ ರುಜಿನಗಳಿಗೆ ನೀವು ಬೇರೆ ಈ ರೋಗವನ್ನು ಹೋಗಲಾಡಿಸೋದಕ್ಕೆ ನಾನು ಏನು ಮಾಡಬೇಕು ಅಂತ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕಂದಾಗ ಅಲ್ಲಿ ನೀವು ನಾಟಿ ಮಾಡಿರತಕ್ಕಂಥ ಸಸಿಗಳು, ನೀವು ತಂದಿರತಕ್ಕಂಥ ಸಸಿಗಳು ಯಾವುದು ಅನ್ನೋದನ್ನು ನೀವು ನೋಡಬೇಕು. ನೀವು ನಮ್ಮ ನಾಟಿ ಸಸಿಗಳಿಗೆ ಅಂಥ ಕ್ರೂರವಾದ ಕಾಯಿಲೆಗಳು, ಗಿಡವೇ ಸತ್ತೋಗೋಂಥ ಕಾಯಿಲೆಗಳು ಎಂದಿಗೂ ಬರಲ್ಲ. ಬರೋ ಇಳುವರಿನಲ್ಲಿ ಒಂದು ಅಲ್ಪ ಸ್ವಲ್ಪ ಕಡಿಮೆ ಆಗ್ಬೋದೇ ವಿನಃ ಸಂಪೂರ್ಣವಾಗಿ ನಾಶವಾಗಲ್ಲ. ಈಗ ಈಗ ನೀವು ನಮ್ಮ ರೈತರುಗಳು ನರ್ಸರಿ ಸಸಿಯಿಂದ ತರ್ತಾರೆ, ಈಗ 4,000 ಮೆಣಸಿನಕಾಯಿ ಗಿಡಗಳನ್ನ ನೆಟ್ಟು 3,500 ಗಿಡಗಳು ಸಂಪೂರ್ಣವಾಗಿ ಸತ್ತೋಗಿರೋಂಥ ಉದಾಹರಣೆಗಳು ಸಾಕಷ್ಟಿವೆ. ಹೌದು, ಸಂಪೂರ್ಣ ಬೆಳೆಯನ್ನೇ ರೈತ ನಷ್ಟ ಆಯಿತು ಅಂತ ನಾಶ ಮಾಡಿರೋದು ಖಂಡಿತ ಉದಾಹರಣೆಯೂ ಇದೆ. ಖಂಡಿತ ಇದೆ. ನಾನು ಹೇಳೋದೇನು, ರೈತರಾದವರು ಮೊದಲು ಏನು ಮಾಡಬೇಕು ಅಂದರೆ, ನೀವು ಏನು ಬೆಳೆ ಮಾಡಬೇಕು ಅದನ್ನು ನೀವೇ ಮೊದಲು ಅದನ್ನು ಉತ್ಪತ್ತಿ ಮಾಡ್ಕೋ. ನೀವು ಅದನ್ನು ಮೊದಲು ಮಾಡಬೇಕು. ನೀವು ಯಾವಾಗ ನೀವು ನರ್ಸರಿಗಳನ್ನ, ಹೈಬ್ರಿಡ್ ಬೀಜಗಳನ್ನ, ರಾಸಾಯನಿಕ ಔಷಧಿ ಗೊಬ್ಬರಗಳನ್ನ ಬಿಡಲ್ವೋ ಅಲ್ಲಿವರೆಗೂ ಅದು ನಿಮ್ಮ ಖರ್ಚನ್ನ ನಿಮ್ಮ ಆದಾಯಕ್ಕೆ ತಕ್ಕಂಥ ಸರಿದೂಗಿಸೋದಕ್ಕೆ ಸಾಧ್ಯವೇ ಇಲ್ಲ. ಹೌದು, ನೀವು ಹೇಳ್ತಕ್ಕಂಥ ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತರು ಅದೇ ಹೇಳ್ತಾರೆ. ಆದರೆ ನಿಮ್ಗೆ ಇವೆಲ್ಲ ಇದೇ ರೀತಿ ದೇಶ ತಳಿಯ ಸಸಿಗಳನ್ನೇ ಬೆಳೆಸಬೇಕು, ಮತ್ತು ಬೀಜವನ್ನು ನಾವೇ ಸಂರಕ್ಷಣೆ ಮಾಡಿಟ್ಕೋಬೇಕು, ಸಂಗ್ರಹಿಸಬೇಕು, ಈ ರೀತಿಯಾದ ಆಲೋಚನೆಗಳು ನಿಮಗೆ ಹೇಗೆ ಬಂತು? ನಾನು ಬೇರೆ ಯಾರು ಪ್ರೇರಣೆ ಇದ್ರ? ನಾನು ಓದ್ತಿದ್ದಾಗ ನನಗೆ ಇವತ್ತಿಗೂ ಕೂಡ ಓದೋ ಹವ್ಯಾಸ ತುಂಬ ಇದೆ. ನಾನು ಪ್ರತಿನಿತ್ಯ ದಿನಪತ್ರಿಕೆಗಳನ್ನ ಸಂಪೂರ್ಣವಾಗಿ ಓದದೇ ಯಾವತ್ತೂ ದಿನಗಳನ್ನ ಮುಗಿಸಲ್ಲ. ನಾನು ಅಲ್ಲಿ ಏನು ಮಾಡ್ತಾ ಇದ್ದೆ ಅಂದರೆ, ಕೃಷಿ ಬಗ್ಗೆ ಬರ್ತಕ್ಕಂಥ ಲೇಖನಗಳನ್ನ ನಾನು 2008 ಕೂಡ ಇವತ್ತೂವರೆಗೂ ನನ್ನ ಹತ್ರ ಯಾವ್ಯಾವ ದಿನಪತ್ರಿಕೆಯಲ್ಲಿ ಕೃಷಿ ವಿಚಾರಗಳನ್ನ ಯಾವ ವಾರ ಪ್ರಕಟಣೆ ಮಾಡ್ತಾರೆ ಅಂತ ಗೊತ್ತಿದ್ದು ಅದರದ ಪೇಪರ್ಸ್ ಕಟ್ಟಿಂಗ್ ಇಟ್ಕೊಂಡಿರ್ತೀನಿ. ನಾನು ಅಲ್ಲಿ ನೋಡ್ತಿದ್ದೆ ಅದನ್ನೆಲ್ಲವನ್ನು ನೋಡಿದಾಗ ಒಟ್ಟಾರೆ ಯಶಸ್ವಿ ಕೃಷಿಕನ ಹಿಂದೆ ಇದ್ದದ್ದೇನು ಅಂದರೆ ದೇಸಿ ತಳಿಯ ಬೀಜಗಳು, ದೇಸಿ ತಳಿಯ ಕೃಷಿ ಆಧಾರಿತ ಸಸ್ಯಗಳು, ಮತ್ತು ದೇಸಿ ಶೈಲಿಯಲ್ಲಿ ಮಾಡಿರ್ತಕ್ಕಂಥ ಕೃಷಿಕ ಮಾತ್ರ ಯಶಸ್ಸನ್ನಾಗಿರ್ತಾನೆ. ಹೈಬ್ರಿಡ್ಡು ಯಶಸ್ಸು ಕೊಟ್ಟಿಲ್ಲ ಅಂತಲ್ಲ, ಅದು ಅವರ ಅಭಿರುಚಿ. ಆದರೆ ಯಾವತ್ತಾದ್ರೂ ಒಂದು ದಿನ ಕೃಷಿಕನನ್ನು ಅಥವಾ ಕೃಷಿ ಭೂಮಿಯನ್ನು ಅದು ದುಸ್ಥಿತಿಗೆ ಕೊಂಡೊಯ್ಯುವಂಥ ಸ್ಥಿತಿ ಅಂತೂ ಖಂಡಿತ ಇರುತ್ತೆ, ರಾಸಾಯನಿಕ ಔಷಧಿ ಮತ್ತು ಗೊಬ್ಬರಗಳಿಂದ. ದುಸ್ಥಿತಿಗೆ ಅಂದರೆ ಇಳುವರಿ ಹೆಚ್ಚಾಗಿ ಪಡಿಬೇಕು ಅಂದರೆ ರಾಸಾಯನಿಕವನ್ನು ಬಳಸಲೇಬೇಕು ಅಂತ ರೈತರು ದುಂಬಾಲು ಬೀಳ್ತಾರಲ್ಲ. ಇದಕ್ಕೆ ನಾನು ನಿಮಗೆ ಒಂದು ಸ್ಪಷ್ಟವಾದ ಉದಾಹರಣೆ ಒಂದು ಕೊಡ್ತೀನಿ. ನಾನು ಅದ್ರ ಬಗ್ಗೆ ನಾನು ತುಂಬ ಹೆಚ್ಚು ಹೇಳಲ್ಲ. ಈಗ ನಾವು ಭತ್ತ ಬೆಳೆಯೋದಕ್ಕೆ ಅಂಥೇಳಿ 1 ಎಕರೆ ಗದ್ದೆಯನ್ನು ಇಟ್ಕೊಂಡಿದ್ವಿ, ಅದರಲ್ಲಿ ಭತ್ತ ಬೆಳಿತೀವಿ. ಅಲ್ಲೂ ಕೂಡ ನಾವು ಯಾವುದೇ ರಾಸಾಯನಿಕ ಔಷಧಿ ಗೊಬ್ಬರಗಳನ್ನ ಬಳಸಲ್ಲ. 28-33 ಕ್ವಿಂಟಲ್ ಭತ್ತ ಬೆಳಿತೀವಿ 1 ಎಕರೆನಲ್ಲಿ. ಅದು ಇಳುವರಿ ಕಡಿಮೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈಗ ಅದಕ್ಕೆ ಕೊಡ್ತಕ್ಕಂಥ ಪೂರಕ ಗೊಬ್ಬರಗಳು ಏನೇನಿರ್ಬೋದು? ಏನಿಲ್ಲ, ಅದಕ್ಕೆ ಭೂಮಿಯನ್ನು ನಾವು ಭೂಮಿಯ ತೇವಾಂಶ ಇರುವಾಗ ನಮ್ಮದ ಗಾಣದ ಹಿಂಡಿಗಳನ್ನ ಬಳಸ್ಕೋತೀವಿ ಅದಕ್ಕೆ. ಮತ್ತು ಈ ಜೀವಾಮೃತ ಮತ್ತು ಘನಜೀವಾಮೃತ ಇದನ್ನು ಜೀವಾಮೃತ ಎಲ್ಲ ನೀವೇ ತಯಾರು ಮಾಡ್ಕೋತೀವಿ ಕೊಡ್ತೀವಿ. ಹಾಗಾಗಿ ನಮಗೆ ಏನು ಅನ್ನಿಸ್ತಾ ಇಲ್ಲ. ಈಗ ಓಡುವ ಮನಸ್ಸು ನಿಮಗಿದ್ದಾಗ ನೀವು ಯಾವುದೇ ಓಟವನ್ನು ಓಡಲಿಕ್ಕೆ ನಿಮ್ಗೆ ಕಷ್ಟ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ನಾವು ಅದಕ್ಕೆ ಸಾಮರ್ಥ್ಯ ಬೇಕು, ಶಕ್ತಿ ಬೇಕು ಅಷ್ಟೇ. ಇವನ್ನೆಲ್ಲ ಹೇಗೆ ಗಳಿಸ್ಕೊಳ್ಳೋದು? ಅದನ್ನು ನೀವು ಗಳಿಸ್ಕೊಳ್ಬೇಕು ಅಂದರೆ ತಾಳ್ಮೆ ಬೇಕು, ಹಾಂ, ಮತ್ತು ಯೋಚನೆ ಮಾಡುವ ದಿಕ್ಕು ಬೇಕು. ಕೃಷಿಗೆ ನಿಮಗೆ ಮೊದಲನೇದಾಗಿ ನೀವು ಕೃಷಿಗೆ ಬರ್ತೀನಿ ಅಂದರೆ ತಾಳ್ಮೆ ಬೇಕು. ತಾಳ್ಮೆ ಇಲ್ಲದಿದ್ದರೆ ಕೃಷಿ ಮಾಡೋಕ್ಕಾಗದೇ ಇಲ್ಲ. ಈಗ ಭತ್ತದ ಕೃಷಿ ಅಂತ ಹೇಳಿದ್ರಿ, ಅದಕ್ಕೆ ನಾನು ಸಾವಯವವನ್ನೇ ಬಳಸ್ತೇನೆ, ಒಂದು ಸ್ವಲ್ಪವೂ ಕೂಡ ಯಾವುದೇ ರೀತಿಯ ರಾಸಾಯನಿಕವನ್ನು ಹಾಕಿಲ್ಲ. ಈಗ ಭತ್ತನೂ ಕೂಡ ನೀವು ದೇಸಿ ತಳಿಗಳನ್ನೇ ಬೆಳೀತಾ ಇದ್ದೀರಾ? ಹೌದು, ಬೆಳೀತಾ. ಈಗ ನಾವು ಮೊದಲು IR-60 ಜಯ ಮತ್ತು ಈ ಥರದ್ದೆಲ್ಲ ಬೆಳೀತಾ ಇದ್ದೋ, ಈಗ ನನಗೆ ರತ್ನಚೂಡಿ, ಕಂದಸಾಲೆ ಈ ಥರದ ಭತ್ತಗಳನ್ನ ನಾವು ಕಳಿಸ್ತೀವಿ ಬೆಳೀರಿ ಸರ್ ಅಂತ ಹೇಳಿ ನಮ್ಮ ಸ್ನೇಹಿತರುಗಳು ಹೇಳ್ತಾ ಇದ್ದಾರೆ. ಅದನ್ನು ಬೆಳಿಬೇಕು ಅಂತ ನನಗೆ ತುಂಬ ಆಸೆ ಇದೆ. ಆದರೆ ಏನಾಗಿದೆ ಅಂದರೆ, ಅಲ್ಲಿ ಒಂದು ಅನಾನುಕೂಲ ಏನಂದರೆ, ಸಾಮೂಹಿಕವಾಗಿ ನಾವೆಲ್ಲರೂ 100 ಎಕರೆನಲ್ಲಿ ಭತ್ತ ನಾಟಿ ಮಾಡ್ತೀವಿ. ನಮ್ಮೊಬ್ಬರದು ಉಳ್ಕೊಳ್ಳೋದ್ರಿಂದ ಅದು ದನಗಳನ್ನ ಕಾಯ್ತಾ ಕೂರಬೇಕಾಗುತ್ತೆ, ಇಲ್ಲಾಂದರೆ ನಾವು ಮುಂಚಿತವಾಗಿದ್ರೆ ಬರೋದು ತುಂಬ ಲೇಟ್ ಆಗುತ್ತೆ, ಅಷ್ಟರೊಳಗೆ ನೀರು ನಮಗೆ ನಿಲ್ಸಿಗಲ್ಲ. ಹಾಗಾಗಿ ಅದನ್ನು ಈಗ ಬೇರೆ ಕಡೆ, ನಮ್ಮದು ಇನ್ನೊಂದು 2.5 ಎಕರೆ ಜಾಗ ಇದೆ, ಅಲ್ಲಿ ಈ ದೇಸಿ ತಳಿಯ ಭತ್ತಗಳನ್ನ, ದೇಸಿ ತಳಿಯ ಬೆಳೆಗಳು ಅಂದಾಗ ಸ್ವಲ್ಪ ದೀರ್ಘಕಾಲೀನ ಬೆಳೆ. ಹೌದು. ಏನೇನೆಲ್ಲ ಬೆಳೆಗಳು ಇವಾಗ ಪ್ರಸ್ತುತ ನಿಮ್ಮಲ್ಲಿದೆ, ಏನೇನೆಲ್ಲ ಬೆಳೆಗಳನ್ನು ನೀವು ಸಮಗ್ರವಾಗಿ ನಿಮ್ಮ ಜಮೀನಿನಲ್ಲಿ ನಿರ್ವಹಿಸ್ತಾ ಇದ್ದೀರಿ ಅಂತ ವಿಸ್ತಾರವಾಗಿ ತಿಳಿಸ್ಕೊಡಿ ಮೋಹನ್ ಕುಮಾರ್. ಸರ್, ನಾನು ಮೊದಲು ತರಕಾರಿಗಳನ್ನೂ ಕೂಡ ಬೆಳೀತಾ ಇದ್ದೆ, ಕಬ್ಬು ಬೆಳೀತಾ ಇದ್ದೆ ಹಿಂದೆ. ಈಗ ಏನಾಗಿದೆ ಅಂದರೆ, ನನ್ನ ಗಾಣದ ಎಣ್ಣೆಗಳನ್ನ ನಾನು ಮಾಡಿದ್ಮೇಲೆ ನನಗೆ ನನ್ನ ಬೇಡಿಕೆ ಕೆಲವು ಪದಾರ್ಥಗಳ ಮೇಲೆ ನನಗೆ ಹೆಚ್ಚು ಬೇಡಿಕೆ ಬಂತು. ಬೇರೆಯವರಿಂದ ಖರೀದಿ ಮಾಡಿ ನಾನು ನನ್ನ ಹಿಂದೆ ಏನು ಮಾಡ್ತಾ ಇದ್ದೆ ಅದೇ ಬೆಳೆಗಳನ್ನ ಮುಂದುವರಿಸಬೇಕು ಅಂದರೆ, ನನಗೆ ಬಂದಿರತಕ್ಕಂಥ ಬೇಡಿಕೆಗೆ ಅನುಗುಣವಾಗಿ ನಾನು ಬೇರೆಯವರಿಂದ ಖರೀದಿ ಮಾಡೋಣ ಅಂದರೆ, ನನಗೆ ಎಲ್ಲೋ ಒಂದು ಕಡೆ ಕೆಲವು ಕಡೆ ಒಂದು ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಅಂತಾರೆ, ಆದರೆ ಗೊತ್ತಿಲ್ಲದಂಗೆ ಬಳಸಿರ್ತಾರೆ, ರಾಸಾಯನಿಕ ಸಿಂಪರಣೆ ಆಗಿರಲ್ಲ ಅಂತ ಹೇಳ್ತಾರೆ ಕೆಲವು ಕಡೆ ಆಗಿರ್ತದೆ. ಹಾಗಾಗಿ ನಾನೇನು ಮಾಡಿದೆ, ಇದಕ್ಕೆ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ನನ್ನಲ್ಲಿ ಇದ್ದಂಥ ಬೇರೆ ಬೆಳೆಗಳನ್ನ ನಿಲ್ಲಿಸಿ ಈಗ ಸಂಪೂರ್ಣವಾಗಿ ಅರಿಶಿನ ಮತ್ತು ಶುಂಠಿ ಹಾಕಿದ್ದೀನಿ. ಮತ್ತು ಈಗ ನಾನು ಇನ್ನೂ ನನ್ನ ಕೈಯಲ್ಲಿ ಸಮಯ ಇಲ್ಲದೇ ಮಾಡಲಿಕ್ಕೆ ಆಗದೆ ಉಳಿದು 2.5 ಎಕರೆ ಜಾಗನ ಉಳಿಸ್ಕೊಂಡಿದ್ದೆ. ಅದಕ್ಕೆ ಈಗ ಮತ್ತೆ ಒಂದು ಬೋರ್ ಹಾಕಿದ್ವಿ, ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ನೀರು ಬಂದಿದೆ. ಈಗ ಅಲ್ಲಿ ಕೂಡ ನಾನು ಎಲ್ಲ ಬಗೆಯ ಅಂದರೆ ದೇಸಿ ತಳಿಯ ಎಲ್ಲ ಬಗೆಯ ತರಕಾರಿಗಳು, ಹಣ್ಣಿನ ಗಿಡಗಳು ಮತ್ತು ಎಣ್ಣೆಕಾಳುಗಳನ್ನ ಅಲ್ಲಿ ಬೆಳೆಯೋದಕ್ಕೆ ಅಂತ ಹೇಳಿ ಈಗ ಭೂಮಿಯನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. ಈ ಎಣ್ಣೆಕಾಳುಗಳ ಗಾಣದ ಎಣ್ಣೆಯನ್ನು ತಯಾರಿಸಬೇಕು ಅಂತಕ್ಕಂಥ ಪರಿಕಲ್ಪನೆ ನಿಮ್ಗೆ ಹೇಗೆ ಬಂತು? ನಾವು ರಾಸಾಯನಿಕ ಮುಕ್ತ ಕೃಷಿನ ಮಾಡಿ ಅಂತ ಹೇಳಿ ತಾಲೂಕಿನಲ್ಲಿ ನಾವು 2015-16 ಹುಣಸೂರು ತಾಲೂಕಿನಲ್ಲಿ, ಬೆಂಗಳೂರಿನಲ್ಲಿ ಡಾಕ್ಟರ್ ನಾಗೇಗೌಡ ಅಂತ ಇದ್ದಾರೆ ನಮ್ಮ ಸ್ನೇಹಿತರು, ಅವರು ಈ ಎಲ್ಲ ರೋಗಗಳು ಈ ಹೈಬ್ರಿಡ್ ಬೀಜ, ಈ ರಾಸಾಯನಿಕ ಔಷಧಿ ಗೊಬ್ಬರ, ಇದನ್ನು ಮಾಡಬೇಕು ಅಂತ ಅವರು ಆಗಾಗ ಊರಿಗೆ ತಾಲೂಕಿಗೆ ಬರ್ತಿದ್ದಾಗ ಅವ್ರಿಗೆ ನನ್ನ ಪರಿಚಯ ಆಯಿತು, ಈ ಥರ ರಾಸಾಯನಿಕ ಮುಕ್ತ ಕೃಷಿಕರು ಇದ್ದಾರೆ ಭೇಟಿ ಮಾಡೋಣ ಅಂತ. ನಾವು ಹುಣಸೂರು ತಾಲೂಕಿನ ಪ್ರತಿ ಹಳ್ಳಿಗಳಿಗೂ ಹೋಗಿ ರಾಸಾಯನಿಕ ಮುಕ್ತ ಕೃಷಿ ಜೀವನದಲ್ಲಿ ತೊಡಗಿಸ್ಕೊಳ್ಳಿ, ರಾಸಾಯನಿಕ ಗೊಬ್ಬರ ಔಷಧಿಯನ್ನು ಬೆಳೆದೇ ನೀವು ಬೆಳೆಗಳನ್ನ ಬೆಳೆಸಿ ಅಂತ ಹೇಳ್ತಿದ್ರು. ಹೇಳಿದಾಗ ನಾವು ಈ ಥರ ಎಲ್ಲ ಮಾಡಿದಾಗ ಅದು ಕೆಲವು ರೈತರು ನಮಗೆ ಅದನ್ನು ವ್ಯಂಗ್ಯವಾಗಿ ನೋಡಿದ್ರು, ಸಪೋರ್ಟ್ ಸಿಕ್ಕಲಿಲ್ಲ. ಆಮೇಲೆ ಇಂಥ ಸಂದರ್ಭದಲ್ಲೇ ನನಗೆ ನಮ್ಮ ಡಾಕ್ಟರ್ ಖಾದರ್ ಅವ್ರ ಪರಿಚಯ ಆಯಿತು. ನಾನು ಅವ್ರ ಹತ್ರ ಹೋಗಿ ನಾನು ಮಾತಾಡ್ತಿದ್ದೆ. ಆಮೇಲೆ ಅವ್ರ ಮನೆಗೆ ನಾನು ಹೋಗ್ತಿದ್ದೆ ಬಿಡುವಾದಾಗೆಲ್ಲ, ಅವರು ಹಾಗೆ ಹೇಳ್ತಿದ್ರು, ಈ ಕೃಷಿ ಔಷಧಿ ಹೊಡೆದು ಗೊಬ್ಬರ ಹೊಡೆದು ಭೂಮಿಯನ್ನು ಸರ್ವನಾಶ ಮಾಡಿ ಮನುಷ್ಯ ತಾನೂ ಸರ್ವನಾಶ ಆಗ್ತಾನೆ. ಆಗ ಒಂದಿನ ಹೇಳಿದ್ರು ಅವರು, ಈ ಥರ ಎಲ್ಲ ಇದೆ, ಗಾಣದೆಣ್ಣೆಗಳನ್ನೂ ಮಾಡಬೇಕು, ಈ ಥರ ಗಾಣದೆಣ್ಣೆಗಳು ಕೂಡ ಭಾಳ ಒಳ್ಳೆಯದು ಅಂತ ಹೇಳಿದಾಗ ಅವ್ರು ಹೇಳಿದ್ದಷ್ಟೇ ನಾನು ಬಂದು ಅಲ್ಲಿ ಗಾಣಗಳ ಶುರು ಮಾಡಿದೆ. ಸಂಪೂರ್ಣವಾಗಿ ನಮ್ಮ ದೇಶಿ ತಳಿಯ ಎತ್ತುಗಳಿಂದನೇ ತಿರುಗ್ತಾ ಇರಂತ ಶುದ್ಧ ಅಂದ್ರೆ ಸಂಪೂರ್ಣ ಮರದ ಗಾಣ, ಅದು ಮರದ ಗಾಣ, ಮರದಗಳನ್ನೇ ನಾವು ಬಳಸ್ಕೊಂಡು. ಅಂದ್ರೆ ನಿಮ್ಮ ಹತ್ರ ಇತ್ತ ಎತ್ತು? ಇಲ್ಲ, ಖರೀದಿ ಮಾಡಿದ್ದು ಮೊದ್ಲಿತ್ತು, ಆಮೇಲೆ ಅದನ್ನ ಇನ್ನೂ ಹೆಚ್ಚು ಬೇಕಾಯ್ತು ಅಂತ ಹೇಳಿ ಖರೀದಿ ಮಾಡ್ಕೊಂಡು. ಯಾಕೆ ಇವಾಗೆಲ್ಲ ಗಾಣ ಅಂತ ಅಂದ್ರೆ ಕಬ್ಬನ್ ಗಾಣ ಆಗ್ಲಿ ಮತ್ತೆ ಬೇರೆ ರೀತಿಯ ಗಾಣಗಳು, ಡೀಸೆಲ್ ಆಧಾರಿತ ಮತ್ತೆ ವಿದ್ಯುತ್ ಆಧಾರಿತ ಅಂತ ಗಾಣಗಳಿದ್ದಾವೆ, ಎತ್ತುಗಳನ್ನ ಯಾಕೆ ಬಳಸ್ಬೇಕು ಅಂತ ಅನಿಸ್ತಿದೆ ನಿಮ್ಗೆ? ಈಗ ಅದರ ಮೂಲ ಉದ್ದೇಶ ಏನು ಅಂದ್ರೆ, ನೀವು ವಿದ್ಯುತ್ತನ್ನ ಬಿಟ್ಟರೆ ನೀವು ಹಿಂಗೆ ಗೋವು ಆಧಾರಿತವಾದಂತ ಉತ್ಪನ್ನ ಉದ್ಯಮಗಳನ್ನ ಮಾಡ್ಬೇಕಂದ್ರೆ ನೀವು ಮತ್ತೆ ಹಳ್ಳಿಗೆ ಬರಬೇಕು. ಹೌದು, ಹಳ್ಳಿಗೆ ಬಂದಾಗ ಏನಾಗ್ತದೆ, ನೀವು ಒಂದು ಉದ್ಯಮ ಮಾಡಿದ್ರೆ ನಿಮ್ಮಿಂದ ಒಂದು 3, 4, 5, 6 ಕುಟುಂಬಕ್ಕೆ ಉದ್ಯೋಗ ಸಿಗುತ್ತೆ. ಆ ಉದ್ಯೋಗ ಸಿಗಬೇಕಂದಾಗ ನಿಮಗೆ ಏನಾಗುತ್ತೆ, ನಾವು ಕೃಷಿನಲ್ಲಿ ಇನ್ನಷ್ಟು ತೊಡಗಿಸ್ಕೋಬೇಕಾಗುತ್ತೆ. ಕೃಷಿನಲ್ಲಿ ನಾವು ಹೆಚ್ಚು ಹೆಚ್ಚು ತೊಡಗಿಸ್ಕೊಂಡಾಗ ಬಂಜರು ಬಿಟ್ಟಂಥ ಅಥವಾ ಬೀಳ್ಬಿಟ್ಟಂಥ ಭೂಮಿಗಳು ಮತ್ತೆ ಉಪಯೋಗಕ್ಕೆ ಬರುತ್ತೆ. ಮತ್ತು ಅಕ್ಕಪಕ್ಕದಲ್ಲಿ ಕೂತು ಸುಮ್ಮನೆ ಕೂತು ಕಾಲ ಕಳೆಯೋದಕ್ಕಿಂತ ಯಾವುದಾದ್ರೂ ಒಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋಂಥ ಮಹಿಳೆಯರು, ಗ್ರಾಮಾಂತರ ಪ್ರದೇಶದ ಮಹಿಳೆಯರು ಚೆನ್ನಾಗಿರ್ತಾರೆ, ಉದ್ಯೋಗ ಸಿಗುತ್ತೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ, ಮತ್ತು ಆ ಭೂಮಿಯಲ್ಲೇ ಆ ನೈಸರ್ಗಿಕ ವಾತಾವರಣದಲ್ಲಿ ಕೆಲಸ ಮಾಡೋದ್ರಿಂದ ಅವರ ಆರೋಗ್ಯಗಳು ಸಂಪೂರ್ಣವಾಗಿ ಅವರಾಗಿ ಚೆನ್ನಾಗಿರ್ತಾರೆ, ಅವರ ಸಣ್ಣ ಪುಟ್ಟ ರೋಗ ರುಜಿನಗಳು ನಾಶ ಆಗ್ತವೆ. ಹೀಗಾಗಿ ಇದನ್ನು ಮಾಡಬೇಕು ಅಂತ ಅನ್ನಿಸ್ತು. ಒಂದು ಕೃಷಿ ಅಥವಾ ಕೃಷಿ ಪೂರಕ ಚಟುವಟಿಕೆಗಳನ್ನ ಮಾಡಿದಾಗ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಉದ್ಯೋಗಗಳು ಸೃಷ್ಟಿ ಆಗ್ತವೆ. ಆದರೆ ನನಗೆ ಸೋಜಿಗದ ಸಂಗತಿ ಅಂದರೆ, ಇವಾಗ ನಾವು ಎತ್ತುಗಳನ್ನು ಉಳುಮೆ ಮಾಡೋದಕ್ಕೆ ಬಿಟ್ಬಿಟ್ಟಿದ್ದಾರೆ ರೈತರು, ಎಲ್ಲರೂ ಕೂಡ ಟ್ರ್ಯಾಕ್ಟ್ರು ಟಿಲ್ಲರು ಈ ರೀತಿಯಾದ ಇದೆ. ಆದರೆ ನೀವು ಗಾಣಕ್ಕೆ ಎತ್ತನೇ ಬಳಸಬೇಕು ಅಂದ್ರಲ್ಲ, ಅದಕ್ಕೋಸ್ಕರ ನಾನು ಇದನ್ನು, ನನಗೂ ಕ್ಯೂರಿಯಾಸಿಟಿ ಯಾಕೆ ಎತ್ತನೇ ಬಳಸ್ತಿದ್ದಾರೆ ಅಂತ, ಅದರಲ್ಲಿ ಏನಾದ್ರು ಪ್ರಮುಖ ಕಾರಣ ಇರಬಹುದಾ ಅಂತ ಕೇಳ್ತಾ ಇದ್ದೀನಿ. ಸರ್, ಅಲ್ಲಿ ನೀವು ಎತ್ತುಗಳನ್ನೇ ಬಳಸಿ ನೀವು ಎಣ್ಣೆಗಳನ್ನ, ಎಣ್ಣೆ ಕಾಳುಗಳಿಂದ ಎಣ್ಣೆಗಳನ್ನ ಉತ್ಪತ್ತಿ ಮಾಡಿದಾಗ ನಿಮಗೆ ನಿಮ್ಮ ಆ ಎಣ್ಣೆ ಕಾಳುಗಳಲ್ಲಿ ಇರುವಂತಹ ಸತ್ವಗಳು ನಾಶವಾಗುವಂಥ ತುಂಬ ಕಡಿಮೆ. ಯಾಕೆಂದರೆ ಅಲ್ಲಿ ಹೀಟ್ ಏನು ತುಂಬ ಹೆಚ್ಚು ಜನ್ರೇಟ್ ಆಗಲ್ಲ ನಿಮಗೆ ಅಲ್ಲಿ. ಯಾವಾಗ ಅಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಹೀಟ್ ಜನ್ರೇಟ್ ಆಗಲ್ವ, ನಿಮಗೆ ಆ ಯಾವುದೇ ಎಣ್ಣೆ ಕಾಳುಗಳಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಸಾಯಲ್ಲ. ಹಾಗಾಗಿ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಎಣ್ಣೆಗಳು ಅಡುಗೆಗೆ ತಯಾರು ಮಾಡಿರ್ತಲ್ಲ, ಅದು ಔಷಧಿಯಾಗಿ ಕೆಲಸ ಮಾಡಿರೋಂಥ ಉದಾಹರಣೆಗಳು ಸಾಕಷ್ಟು ಜನ ನನಗೆ ಹೇಳಿರೋದು, ತುಂಬ ಜನ ಹೇಳಿದೇನು, ಇವತ್ತು ಈ ಎಣ್ಣೆಯಿಂದ ನಮಗೆ ಈಗ ಈ ಕಾಯಿಲೆ ಹೋಗಿದೆ, ಈ ಎಣ್ಣೆಯಿಂದ ಇದು ಅನುಕೂಲ ಆಗಿದೆ. ಹಾಗಾಗಿ ನಿಮಗೆ ಅದು ಅವು ಎಣ್ಣೆಗಳು ಔಷಧಿಯಾಗಿ ಕೆಲಸ ಮಾಡಿರುತ್ತೆ. ನಿಮಗೆ ಆಹಾರವೇ ಔಷಧಿ ಆಗಬೇಕು, ಆಹಾರವೇ ಔಷಧಿ ಆದಾಗ ಮಾತ್ರ ಮನುಷ್ಯ ಆರೋಗ್ಯವಾಗಿ ಬದುಕಕ್ಕೆ ಸಾಧ್ಯ. ಔಷಧಿಯ ಆಹಾರವಾದಂಥ ಕಾಲ ಆಗಿದೆ. ಈಗ ನಾವು ಔಷಧಿನೇ ಆಹಾರ ರೂಪದಲ್ಲಿ ಸೇವನೆ ಮಾಡೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಈಗ. ಹಾಗಾಗಿ ಈಗ ನಮ್ಮ ಎಣ್ಣೆಗಳು ನಮ್ದು ಏನು ನಮ್ಮ ತೋಟದಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಇವತ್ತಿನ ತನಕ ನಾನು ಅದಕ್ಕೆ ಒಂದು ವ್ಯತಿರಿಕ್ತ ಅಭಿಪ್ರಾಯ ನಾನು ಯಾರಿಂದನೂ ಕೇಳಿಲ್ಲ. ನಾನು ಖಂಡಿತ ಯಾವುದೇ ಆಗಲಿ ನಮ್ಮ ದೇಶೀಯವಾದಂಥ ಆಹಾರ ಪದ್ಧತಿಗಳಲ್ಲಿ ವ್ಯತಿರಿಕ್ತವಾದ ಪರಿಣಾಮ ಖಂಡಿತವಾಗ್ಲೂ ಇರಲ್ಲ ಕೇಳಿಲ್ಲ. ಅದು ನೀವು ಶುದ್ಧ ಗಾಣದ ಎಣ್ಣೆ, ಅದರಲ್ಲೂ ಸಾವಯವ ಬೀಜಗಳನ್ನು ಬೆಳೆಸಿ ಮಾಡ್ತಾ ಇರೋದ್ರಿಂದ ನಿಮಗೆ ರೈತರೀಗ ಎಣ್ಣೆ ಕಾಳುಗಳನ್ನು ಕೊಂಡ್ಕೋಬೇಕು ಅಂತ ಅಂದರೆ ಅದಕ್ಕೆ ಮಾರುಕಟ್ಟೆ ಅಥವಾ ಮಾರ್ಕೆಟ್ಗೆಲ್ಲಾದ್ರೂ ಹೋಗ್ತೀರಾ ಅಥವಾ ಹೇಗೆ? ನಾನು ಪ್ರಾರಂಭದಲ್ಲಿ ಇದಕ್ಕೆ ಏನು ಮಾಡೋದು, ಹೇಗೆ ಇದು ಎಲ್ಲಿಂದ ತರೋದು ಅಂತ ಯೋಚನೆ ಇತ್ತು. ಆಮೇಲೆ ನಾವು ಕೂತು ಯೋಚನೆ ಮಾಡಿದಾಗ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಎಣ್ಣೆ ಕಾಳುಗಳು ಉತ್ಪತ್ತಿ ಆಗ್ತವೆ, ಮತ್ತು ರಾಸಾಯನಿಕ ಔಷಧಿ ಗೊಬ್ಬರಗಳನ್ನ ಬೆಳೆಸ್ದೇ ಇರೋಂಥ ರೈತರು ಎಲ್ಲಿದ್ದಾರೆ, ರಾಸಾಯನಿಕ ಮುಕ್ತ ಉತ್ಪನ್ನಗಳು ಎಲ್ಲಿ ಸಿಗ್ತವೆ ಅನ್ನೋದ್ರದ್ದು ಒಂದು ಮಾಹಿತಿ ನಮಗೆ ಸಿಕ್ತು. ಈಗ ಏನು ಮಾಡ್ತಾ ಇದ್ದೀವಿ, ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಎಣ್ಣೆ ಕಾಳುಗಳು ಉತ್ಪಾದನೆ ಆಗ್ತವೋ ಆಗ ಆ ರೈತರ ಮನೆಯ ಬಾಗಿಲಿಗೆ ಹೋಗಿ ಯಾವುದೇ ಮಧ್ಯವರ್ತಿಗಳ ಕಾಟ, ಸಾಗಣೆ ವೆಚ್ಚ ಯಾವುದೂ ಇಲ್ಲದೆ ಅವ್ರ ಮನೆಯ ಬಾಗಿಲಿನಲ್ಲೇ ನಾವು ಕೊಟ್ಟು ಅವರಿಂದ ಶುದ್ಧ ಪದಾರ್ಥಗಳನ್ನ ತಂದು ಇಟ್ಕೊಳ್ಳೋಂಥದ್ದನ್ನು ನಾವು ಅಳವಡಿಸ್ಕೊಂಡು. ಹಾಗಾಗಿ ಈಗ ನಮ್ಮ ಜೊತೆಗೆ ನಮಗೆ ಎಣ್ಣೆಕಾಳುಗಳನ್ನ ಮಾರಾಟ ಮಾಡಿದಂಥ ರೈತರು ಕೂಡ ಖುಷಿಯಿಂದ ಇದ್ದಾರೆ. ಅವರ ನಮ್ಮ ಮಧ್ಯೆ ಒಳ್ಳೆಯ ಬಾಂಧವ್ಯ ಕೂಡ ಇದೆ. ಅವರು ಈಗ ಕೆಲವು ಒಬ್ಬರು ರೈತರು ನಮಗೆ 2.5-3 ಎಕರೆಯಲ್ಲಿ ಶೇಂಗಾ ಕಡಲೆಕಾಯಿಯನ್ನು ಬೆಳೆದುಕೊಡ್ತಾಯಿದ್ರು. ಈಗ ಅವರು 6 ಎಕರೆಗೆ ಬಂದು ನಿಂತಿದ್ದಾರೆ. ಯಾಕಂದರೆ ನಾವು ಖರೀದಿ ಮಾಡ್ತೀವಿ, ನನಗಿಲ್ಲಿ ಮಾರುಕಟ್ಟೆ ಇದೆ ಅಂತ ಗೊತ್ತು ಅವ್ರಿಗೆ. ನಮ್ಮ ಬೀಜ ಚೆನ್ನಾಗಿದ್ದರೆ, ನಮ್ಮ ಬೆಳೆ ಚೆನ್ನಾಗಿದ್ದರೆ ಹೆಚ್ಚಿನ ಬೆಲೆ ಸಿಕ್ಕೇ ಸಿಗುತ್ತೆ ಅಂತ ಗೊತ್ತು. ಹಾಗಾಗಿ ಅವರು 2.5 ಎಕರೆಯಲ್ಲಿ ಇದ್ದಂಥವರು ಇವತ್ತು 6 ಎಕರೆಯಲ್ಲಿದ್ದಾರೆ. ಈಗ ಅವರು ನನ್ನ ಜೊತೆಗೆ ಹೇಳ್ತಾರೆ, ಅವರು 20 ಎಕರೆಯಲ್ಲಿ ಈಗ ಶೇಂಗಾ ಬೆಳೆಯೋದಕ್ಕೆ ಭೂಮಿಯನ್ನು ಸಿದ್ಧಪಡಿಸಿದ್ದಾರೆ. ಅಂದರೆ ಅಷ್ಟು ಎಣ್ಣೆಕಾಳುಗಳನ್ನು ನೀವು ಖರೀದಿ ಮಾಡ್ತೀರಿ, ಎಣ್ಣೆಯನ್ನು ಉತ್ಪಾದನೆ ಎಷ್ಟು ಗಾಣದಲ್ಲಿ ಮಾಡ್ತಾ ಇದ್ದೀರಿ ನೀವು? ಸರ್, ಈಗ ನಮ್ಮ ಬಳಿ 3 ಗಾಣಗಳಿದೆ. 3 ಗಾಣಕ್ಕೂ ಕೂಡ 3 ಜೊತೆ ಎತ್ತುಗಳನ್ನ ಇಟ್ಟಿದ್ದೀವಿ. ಹೌದಾ? ನನಗೆ ಪದೇ ಪದೇ ಕಾಡ್ತಾ ಇರೋದೆ ಅಂದರೆ ಈ ಎತ್ತುಗಳ ನಿರ್ವಹಣೆ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನ್ಸಲ್ವಾ? ಯಾಕೆಂದರೆ ಒಂದು ರಾಸುಗಳನ್ನ ಇಟ್ಕೊಂಡಾಗ ಅವುಗಳ ನಿರ್ವಹಣೆಗೆ ಒಂದಷ್ಟು ಜನ ನಿಂತ್ಕೋಬೇಕಾಗುತ್ತೆ, ಒಬ್ಬರೂ ಅವುಗಳನ್ನ ನೋಡ್ಕೊಳ್ಳೋದಕ್ಕೆ ನಿಂತ್ಕೋಬೇಕಾಗುತ್ತೆ. ಆ ರೀತಿಯಾದ ಕಷ್ಟ ಸಾಧ್ಯ ಅಂತ ನನಗೆ ಅದು ಏನು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಅವುಗಳನ್ನೆಲ್ಲ ಯಾರು ನೋಡ್ಕೊಳ್ತಾರೆ? ನಾವೇ ನೋಡ್ಕೋತೀವಿ, ನಮ್ಮಲ್ಲಿ ಕೆಲಸಗಾರರಿದ್ದಾರೆ, ನಾವಿದ್ದೀವಿ. ಎಷ್ಟು ಜನ ಕೃಷಿ ಚಟುವಟಿಕೆಯಲ್ಲಿ ನಿರತರಾಗಿದ್ದಾರೆ? ನಮ್ಮಲ್ಲಿ 8 ಜನ ಇದ್ದಾರೆ ಸರ್. ಅಂದರೆ ನಿಮ್ಮ ಕುಟುಂಬದವರಲ್ಲದೆ? ನಮ್ಮ ಕುಟುಂಬದವರಲ್ಲದೆ. ಅಷ್ಟು ಜನಕ್ಕೂ ಕೂಡ ನಿಮ್ಮಿಂದ ಉದ್ಯೋಗ ಸಿಗುತ್ತೆ. ಈಗ ಎಣ್ಣೆಕಾಳುಗಳನ್ನ ಖರೀದಿ ಮಾಡಿದೆ, 3 ಗಾಣ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈಗ ಇದಕ್ಕೆ ಗ್ರಾಹಕರನ್ನ ನೀವು ಹೇಗೆ ಹುಡುಕೊಂಡ್ರಿ? ನಾನು ಗ್ರಾಹಕರನ್ನ ಹುಡುಕ್ಬೇಕು ಅಂತ ಯಾವುದೇ ವಿಶೇಷ ಪ್ರಯತ್ನನ ಮಾಡಲಿಲ್ಲ, ಜಾಹೀರಾತು ಕೊಡಲಿಲ್ಲ, ಅಥವಾ ಟಿವಿ ಪೇಪರ್ನಲ್ಲಿ ನನಗೆ 3-4 ಸಲ ಬಂದರು ನಾನು ಒಂದು ಆರ್ಟಿಕಲ್ ಮಾಡ್ತೀನಿ ಅಂತ, ನನಗೆ ಏನೂ ಇಷ್ಟ ಆಗಲಿಲ್ಲ. ಹಂಗಾಗಿಯೂ ಕೂಡ ನಾನು ಯಾವುದೂ ಇಲ್ಲ, ಇದು ಮೌತ್ ಪಬ್ಲಿಸಿಟಿಯಿಂದ ಆಗಿದ್ದಿದ್ದು. ಅಲ್ಲ, ನಿಮಗೆ ಭರವಸೆ ಇತ್ತ ನಾನು ಎಣ್ಣೆ ಕಾಳುಗಳನ್ನು ಖರೀದಿಸಿ ಗಾಣ ಮಾಡಿ ಗಾಣದ ಎಣ್ಣೆ ಅಂತ ನಾನು ಮಾರಾಟ ಮಾಡಿದ್ರೆ ಗ್ರಾಹಕರು ಕೊಂಡ್ಕೊಳ್ತಾರೆ, ನನಗೆ ಇದರಿಂದ ಒಂದು ತುಂಬ ಲಾಭ ಅಂತ ಹೇಳಿದ್ರು, ನಷ್ಟ ಅಂತೂ ಆಗಲ್ಲ, ಗ್ರಾಹಕರು ಸಿಗ್ತಾರೆ ಅನ್ನೋ ಭರವಸೆ ನಿಮ್ಗೆ ಇತ್ತ ಇದು ಮಾಡಬೇಕಾದ್ರೆ? ನನಗೆ ಎಣ್ಣೆಗಳನ್ನ ಮಾರಾಟ ಮಾಡಿ ನಾನು ಲಾಭ ಮಾಡ್ತೀನಿ ಅನ್ನೋಂಥದ್ದಕ್ಕಿಂತ, ನಾನು ರಾಸಾಯನಿಕ ಮುಕ್ತ ಕೃಷಿ ಮಾಡಿ ಅತ್ಯಂತ ಗುಣಮಟ್ಟದ ಆಹಾರ ಉತ್ಪನ್ನಗಳನ್ನ ನಾನು ಮಾಡಿದಾಗ ನಾನು ಯಶಸ್ವಿ ಆಗ್ತೀನಿ ಅಂತ ಹೇಳಿ ನನಗೆ 2012 ಸಂಪೂರ್ಣವಾದ ನಂಬಿಕೆ ಇತ್ತು ನನಗೆ. ಆ ಭರವಸೆ ಇತ್ತು ನನಗೆ. ಯಾಕಂದರೆ ನೀವು ಯಾವುದೇ ಮೂಲೆಯಲ್ಲಿ ಮಾಡಿದ್ರು, ಯಾವುದೇ ಜಾಗದಲ್ಲಿ ನೀವು ಮಾಡಿದ್ರು, ನಿಮಗೆ ಸಮಾಜದಲ್ಲಿ ನಿಮ್ಮನ್ನು ಮುಖ್ಯವಾಹಿನಿಗೆ ತಂದು ನಿಲ್ಲಿಸೋಕ್ಕೆ ಯಾರು ಇಲ್ಲದೆ ಹೋದ್ರೂ ಏನು ಭಯಪಡಬೇಕಾದ ಅಗತ್ಯವೇ ಇಲ್ಲ, ಅಥವಾ ಚಿಂತನೆ ಮಾಡಬೇಕಾಗತ್ತೆ. ನಿಮ್ಮ ಆಹಾರ ಪದ್ಧತಿಗಳು, ನಿಮ್ಮ ಆಹಾರ ಉತ್ಪನ್ನಗಳು ಏನಿದ್ದಾವೆ, ಅವನ್ನು ನೀವು ಉತ್ಪಾದನೆ ಮಾಡುವ ರೀತಿ ಆ ದೇವರಿಗೆ ಮೆಚ್ಚುಗೆ ಆದರೆ ನಿಮ್ಮನ್ನು ಭಗವಂತ ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸೇ ತಲುಪಿಸ್ತಾನೆ, ಅದನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಎಷ್ಟೋ ಜನ ಕೃಷಿಕರು ಅಥವಾ ಕೃಷಿ ಚಟುವಟಿಕೆಯಲ್ಲಿ ಇರತಕ್ಕಂಥವರು ತಮ್ಮ ಉತ್ಪನ್ನಗಳನ್ನು, ನಿಮ್ಮ ಬೆಳೆಯನ್ನು ಮಾರುಕಟ್ಟೆ ಉತ್ಪನ್ನವಾಗಿ ಮಾಡಿ ಮಾರಾಟ ಮಾಡಿ ನೇರವಾಗಿ ಅಂತ ಹೇಳಿ ಇವತ್ತು ಕೂಡ ಸರ್ಕಾರ ತುಂಬ ಪ್ರೇರಣೆಯನ್ನು ಕೊಡ್ತಾ ಇದೆ, ರೈತರು ಅವರ ಬೆಳೆಯನ್ನು ಉತ್ಪನ್ನವಾಗಿ ಮಾರಾಟ ಮಾಡಬೇಕು ಅಂತ. ಆದರೆ ಎಷ್ಟೋ ಜನ ರೈತರು ಹಿಂಜರಿತಾರೆ, ಅವರು ತಮ್ಮ ಜಮೀನಿನಲ್ಲೇ ಬಂದು ದಲ್ಲಾಳಿಗಳಿಗೆ ಮಧ್ಯವರ್ತಿಗಳಿಗೆ ತಮ್ಮ ಬೆಳೆಯನ್ನು ಅಷ್ಟೆಲ್ಲ ಕಷ್ಟ ಆಗ್ತದೆ ಮತ್ತು ಮಾರುಕಟ್ಟೆ ನಮಗೆ ಸಿಗಲ್ಲ ಅನ್ನೋ ಒಂದು ಧೈರ್ಯ ಇಡುವಂತಹ ಸ್ಥಿತಿಲಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಅದನ್ನು ಹೇಗೆ, ಆ ರೈತರಿಗೆ ನೀವು ಹೇಗೆ ಕೆಲವು ಕಿವಿ ಮಾತನ್ನು ಹೇಳ್ತೀರಿ? ಮಳೆ ಬರಲಿಲ್ಲ, ಸರಿಯಾದ ಸಮಯಕ್ಕೆ ವಿದ್ಯುತ್ ಸಿಗಲಿಲ್ಲ, ಅವ್ನು ಬೋರ್ ಮೋಟರಲ್ಲಿ ಜಮೀನಲ್ಲಿ ಬಿತ್ತನೆ ಕಾಲದಲ್ಲೋ ಅಥವಾ ಕಟಾವು ಕಾಲದಲ್ಲ ಕೆಲಸಗಾರ ಸಿಗಲಿಲ್ಲ. ಇಂಥ ಸಮಸ್ಯೆಗಳೇ ಭಾಳ ದೊಡ್ಡದು, ಇದಕ್ಕಿಂತ ದೊಡ್ಡ ಸಮಸ್ಯೆ ಇಲ್ಲ. ಇಂಥ ಸಮಸ್ಯೆಗಳೆಲ್ಲವನ್ನೂ ನೂಗಿ ಅವನು ಮೆಟ್ಟಿ ಅಂಥದ್ದು ಅವನು ಏನು ಬೆಳೆ ಬಾಡಿರ್ತಾನೆ ಅದನ್ನು ಅವನು ಯಶಸ್ವಿಯಾಗಿ ಬೆಳೀತಾನೆ. ಇಂಥ ಸಮಸ್ಯೆಗಳನ್ನೇ ಅವನು ಎದೆಗುಂದದೆ ಬೆಳೆದಂಥ ರೈತ ತಾಳ್ಮೆಗೆಟ್ಟು ತನ್ನ ಬೆಳೆಗಳನ್ನ, ತನ್ನ ಉತ್ಪನ್ನಗಳನ್ನ ಯಾಕೆ ಬೇರೆಯವ್ರಿಗೆ ಮಾರಾಟ ಮಾಡ್ಕೋಬೇಕು? ನನ್ನೆಲ್ಲ ರೈತ ಮಿತ್ರರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೊಂದೆ, ನಿಮ್ಮ ಪದಾರ್ಥಗಳನ್ನ ನೀವೇ ಮಾರಾಟ ಮಾಡುವಂತಹ ಒಂದು ಶಕ್ತಿ ಬೆಳೆಸ್ಕೋಬೇಕು. ನೀವು ಯಾವಾಗ ನಿಮ್ಮ ಪದಾರ್ಥವನ್ನು ನೀವು ಮಾರಾಟ ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಬರುತ್ತೋ, ನಿಮ್ಗೆ ಆ ವ್ಯವಸ್ಥೆ ನೀವು ಗಳಿಸ್ಕೊಂಡ್ರೋ, ಆವತ್ತು ನೀವು 100ಕ್ಕೆ 100 ಯಶಸ್ವಿ ರೈತ. ನೀವು ಒಂದು 500 ಕೆಜಿ ಟೊಮೆಟೊ ಹಣ್ಣು ಬೆಳೆದ್ರು ಅಂತ ಇಟ್ಕೊಳ್ಳಿ, ಅದು ನಿಮ್ಮ ಸುತ್ತಮುತ್ತಲಿ ನಿಮ್ಗೆ 500 ಜನ ಸ್ನೇಹಿತರಿಲ್ವಾ, ನಿಮ್ಮ 500 ಜನ ನಿಮ್ಮ ಸಂಬಂಧಿಕರಿಲ್ವಾ, ನೀವು ಯಾಕೆ ಅದನ್ನು ನೀವು ಹೊರಗಡೆ 25 ರೂಪಾಯಿ ಇತ್ತು 18 ರೂಪಾಯಿಗೆ ಅವ್ರ ಮನೆ ಬಾಗಿಲು ಕೂಡ ನೀವು ಯಾಕೆ ಕೊಡೋಕ್ಕಾಗಲ್ಲ? ನೀವು ನಿಮ್ಮ ಪದಾರ್ಥಗಳನ್ನ ನೀವು ಎಷ್ಟು ಕಷ್ಟಪಟ್ಟು ಬೆಳಿತೀರೋ ಅದಕ್ಕಿಂತ ಕಷ್ಟ ಏನಲ್ಲ ಮಾರುಕಟ್ಟೆ ಮಾಡ್ಕೊಳ್ಳೋದು. ನೀವು ಮಾಡಬೇಕು ಅದನ್ನು ತಾಳ್ಮೆಯಿಂದ, ನೀವು ಕೂತು ಮನೆಯ ಸದಸ್ಯರ ಜೊತೆಯಲ್ಲಿ ನಿಮ್ಮ ಆಪ್ತರ ಜೊತೆಯಲ್ಲಿ ಕೂತು ನಾನು ಈ ಬೆಳೆಗೆ ಏನು ಮಾಡ್ಬೋದು, ಇದನ್ನು ಎಲ್ಲಿ ಮಾರಾಟ ಮಾಡ್ಬೋದು, ಇದಕ್ಕೆ ನಾನು ಎಲ್ಲಿ ಸೂಕ್ತವಾದ ಬೆಲೆಯನ್ನು ಕಂಡ್ಕೋಬೋದು ಅಂತ ನೀವು ಯೋಚನೆ ಮಾಡಬೇಕು. ಇವತ್ತು ನೀವು ಮಾರ್ಕೆಟಿಗೆ ಬಂದರೆ 3 ತಿಂಗಳು 4 ತಿಂಗಳು 5 ತಿಂಗಳು ಬೆಳೆದಂಥ ಬೆಳೆಗಳನ್ನ 15-20 ನಿಮಿಷ ತಾಳ್ಮೆ ಇಲ್ಲದೆ ಮಾರಾಟಕ್ಕೆ ಮಾಡೋದಕ್ಕೆ ತಾಳ್ಮೆ ಇಲ್ಲದೇ ಯಾರೋ ಮಧ್ಯವರ್ತಿಗಳು ಕೊಟ್ಟು ಹೋಗ್ತಾನೆ. ನಿಮ್ಮ ಪದಾರ್ಥಗಳನ್ನ ಖರೀದಿ ಮಾಡಿದಂಥ ಮಧ್ಯವರ್ತಿ ಯಾರಾದರೂ ನಷ್ಟ ಅನುಭವಿಸಿದಾನ? ನಷ್ಟ ಅನುಭವಿಸಿದಾನ? ನಮಗೆ ಇವತ್ತು ರೈತನ ಬೆಳೆಯನ್ನು ನಾನು ಖರೀದಿ ಮಾಡಿದೆ, ಹಾಗಾಗಿ ನನಗೆ ನಷ್ಟ ಆಯಿತು ಅಂತ ಸರ್ಕಾರಕ್ಕೆ ಯಾರು ಮನವಿ ಕೊಟ್ಟಿದ್ದೀರಾ? ಅವ್ರಿಗೆ ನಷ್ಟ ಆಗದೇ ಇರೋದು ಬೆಳೆಯ ರೈತನಿಗೆ ಯಾಕೆ ನಷ್ಟ ಆಗುತ್ತೆ? ಅದೇ, ಒಂದು ನೀವು ಮಾರುಕಟ್ಟೆವರೆಗೆ ಹೋಗ್ತೀರಿ, ಅಲ್ಲಿ ನೇರವಾಗಿ ಕೊಂಡ್ಕೊಳ್ಳತಕ್ಕಂಥ ಗ್ರಾಹಕರು ಅಥವಾ ನೇರವಾಗಿ ಕೊಂಡುಕೊಳ್ಳುವಂಥವ್ರು ಅವ್ರು ಯಾರು ಅವ್ರಿಗೆ ನೇರವಾಗಿ ಸಿಗೋಲ್ವಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಯಾಕೆ ಸಿಗಲ್ಲ? ನೀವು ಹುಡುಕ್ಬೇಕು ನೀವು. ಯಾಕೆ ಸಿಗಲ್ಲ ಸರ್? ಈಗ ಪ್ರತಿಯೊಂದು ಮನೆಗೂ ಹಾಲು ಬೇಕು, ಪ್ರತಿಯೊಂದು ಮನೆಗೂ ತರಕಾರಿ ಬೇಕು, ಪ್ರತಿಯೊಂದು ಮನೆಗೂ ಅಕ್ಕಿ ರಾಗಿ ಗೋಧಿ ಎಲ್ಲ ಬೇಕೇ ಬೇಕು. ಅಂಥದ್ದು ಮನೆಗಳನ್ನ ಅಂಥದ್ದೊಂದು ವ್ಯವಸ್ಥೆನ ನೀವು ಹುಡುಕಿ. ಅಂದರೆ ಮಧ್ಯವರ್ತಿ ಕೊಟ್ಟು ಅವನು ಹೋಗಿ ಮನೆ ಮನೆಗೆ ಮಾರೋದ? ಒಬ್ಬ ರೈತ ಅವನೇ ಸ್ವತಃ ತಿಂಗಳುಗಟ್ಟಲೆ ಬೆಳೆದಂಥ ಬೆಳೆಯನ್ನು ಒಂದು ಎರಡು ದಿನ ಮೂರು ದಿನ ಅವನೇ ಮನೆ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ರೆ ಅವನು ಲಾಭ ಗಳಿಸ್ಬೋದು ಅಂತ ನೀವು ಹೇಳ್ತಾ ಇದ್ದೀರಿ. ನೂರಕ್ಕೆ ನೂರು ಲಾಭ ಗಳಿಸ್, ನೂರಕ್ಕೆ ನೂರು ಲಾಭ ಗಳಿಸ್ತಾನೆ. ಮತ್ತು ಅವ್ರ ಮೇಲೆ ಅವನ ಪದಾರ್ಥಗಳನ್ನ ಕೊಟ್ಟು ಖರೀದಿ ಮಾಡಿದಂತಹ ಜನಗಳು ಕೂಡ ಅವನ ಮೇಲೆ ಗೌರವ ಜಾಸ್ತಿ ಆಗುತ್ತೆ, ಅವನನ್ನು ತುಂಬ ಗೌರವದಿಂದ ನೋಡ್ತಾರೆ. ಯಾಕಂದರೆ ಅಡುಗೆ ಮನೆಗೆ ಬರೋಂಥ ಪದಾರ್ಥ ಯಾವಾಗ್ಲೂ ಭಾಳ ಶ್ರೇಷ್ಠವಾಗಿ ಇರಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾರೆ. ಹಾಗಾಗಿ ಆ ಪದಾರ್ಥಗಳನ್ನ ಯಾವ ಡಾಕ್ಟ್ರು ಅಥವಾ ಇಂಜಿನಿಯರು ಕೊಡೋಕ್ಕಾಗಲ್ಲ, ಅದನ್ನು ರೈತನೇ ಕೊಡಬೇಕು. ಹಾಗಾಗಿ ರೈತನ ಬಗ್ಗೆ ಎಲ್ರಿಗೂ ಸಮಾಜದಲ್ಲಿ ಎಲ್ಲರ ಬಗ್ಗೆಗೂ ಎಲ್ರಿಗೂ ಗೌರವ ಇದೆ. ಆದರೆ ಆ ಗೌರವವನ್ನು ನನ್ನಂಥ ರೈತನೇ ಕಳ್ಕೋಬೇಕೇ ವಿನ ಬೇರೆ ಯಾರು ಕಳಿಯಕ್ಕೆ ಬರಲ್ಲ. ನೈಸರ್ಗಿಕವಾಗಿ ತೋಟಗಾರಿಕೆ ಹಾಗೂ ಮೌಲ್ಯವರ್ಧನೆಯಲ್ಲಿನ ಅನುಭವ ಕುರಿತು ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಅತ್ತಿಗುಪ್ಪೆಯಲ್ಲಿ ಕೃಷಿ ನಡೆಸುತ್ತಿರುವ ಬಿಸಿ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ಈ ಸಂದರ್ಶನದ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರಗೊಳ್ಳಲಿದೆ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. ಇನ್ನಿಲ್ಲಾ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಈಗ ಜನಪದ ಗೀತೆ. Thank you.